ಶಿವಭಕ್ತರ ಕುಲದಲ್ಲಿ ಶಿವಭಕ್ತರ ಹುಟ್ಟಿ ಬಂದೆ ತೊಟ್ಟ ಅವತಾರ ಅಕ್ಕಮಾದೇವಿ ನೀನು ಬಾರೆ ಶೆಟ್ಟಿಯ ತಾಯಿ ಸುಮತಿ ಬಟ್ಟಿಲೆ ಹುಟ್ಟಿಯ ಆಹಾ ತಂದೆ ಹೆಸರ ನಿರ್ಮಲ ಶೆಟ್ಟಿಯ ತಾಯಿ ಸುಮತಿ ಬಟ್ಟಿಲೆ ಹುಟ್ಟಿಯ ನಿಸಂಗಾಗಿ ನಿಜರೂಪ ತೊಟ್ಟಿ ನಿಸಂಗಾಗಿ ನಿಜರೂಪ ತೊಟ್ಟಿಯ ಜಡಿಯ ಬಿಚ್ಚಿ ಮಡಿಯ ವನುಟ್ಟೆ ಅಕ್ಕ ಮಾದೇವಿ ನೀನು ಬಾರೆ ಸರ್ಪ ಅಣಿಯ ಗಣ್ಣ ಗೊಂಚಲಗಪ್ಪ ಅಣಿಯ ಗಣ್ಣ ಗೊಂಚಲಗಪ್ಪ ಎಳೆಯ ತುಟಿಯ ಹೊಳೆಯುವ ತಿಳಪ ಕಮಾದೇವಿ ನೀನು ನಾನು ಕಂದ ನೀನು ತಾಯಿ ನಾನು ಕಂದ ನೀನು ತಾಯಿ ಅಪ್ಪಣ್ಣಂದ ಬಂಧುವ ಕಾಯ ಕಮಾದೇವಿ ನೀನು ಬಾರೆ ಗೀಗಿ ಪದಗಳನ್ನು ಕೇಳುತ್ತಿದ್ದೀರಿ. ಭೂಮಂಡಲದ ಜನನಿಯ